50 languages. 16 16 فصول السنة والطقس ಋತುಗಳು ಮತ್ತು ಹವಾಮಾನ. هذه هي فصول السنة. ಇವು ಋತುಗಳು. الربيع الصيف. ವಸಂತ ಋತು ಮತ್ತು ಬೇಸಿಗೆ ಕಾಲ. الخريف والشتاء. ಶರದ್ ಋತು ಮತ್ತು ಚಳಿಗಾಲ. الصيف حار. ಬೇಸಿಗೆ ಕಾಲ ಬೆಚ್ಚಗೆ ಇರುತ್ತದೆ. فالصيف تسطع الشمس. ಬೇಸಿಗೆ ಕಾಲದಲ್ಲಿ ಸೂರ್ಯ ಪ್ರಕಾಶಿಸುತ್ತಾನೆ. فالصيف نحب ان نتنزه. ಬೇಸಿಗೆ ಕಾಲದಲ್ಲಿ ನಾವು ಹವಾ ಸೇವನೆಗೆ ಹೋಗುತ್ತೇವೆ. الشتاء بارد. ಚಳಿಗಾಲದಲ್ಲಿ ಚಳಿ ಇರುತ್ತದೆ. في الشتاء تثلج او تمطر. ಚಳಿಗಾಲದಲ್ಲಿ ಹಿಮ ಬೀಳುತ್ತದೆ ಅಥವಾ ಮಳೆ ಬರುತ್ತದೆ. في الشتاء نفضل البقاء في البيت. ಚಳಿಗಾಲದಲ್ಲಿ ಮನೆಯಲ್ಲಿ ಇರಲು ಇಷ್ಟಪಡುತ್ತೇವೆ. الجو بارد. ಚಳಿ ಆಗುತ್ತಿದೆ. انها تمطر. ಮಳೆ ಬರುತ್ತಿದೆ. الجو عاصف. ಗಾಳಿ ಬೀಸುತ್ತಿದೆ. الجو دافئ. ಸೆಖೆ ಆಗುತ್ತಿದೆ. الجو مشمس. ಸೂರ್ಯ ಪ್ರಕಾಶಿಸುತ್ತಿದ್ದಾನೆ. الجو صاف. ಹವಾಮಾನ ಹಿತಕರವಾಗಿದೆ. كيف الطقس اليوم؟ ಇಂದು ಹವಾಮಾನ ಹೇಗಿದೆ؟ اليوم الجو بارد. ಇಂದು ಚಳಿಯಾಗಿದೆ. اليوم الجو دافئ. ಇಂದು ಸೆಖೆಯಾಗಿದೆ.